अपने बड़े बुजुर्गों से कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಈಗ ರೈತರ ಅಭಿವೃದ್ಧಿಯಲ್ಲಿ ರೈತ ಉತ್ಪಾದಕ ಸಂಘಗಳ ಮಹತ್ವ ಕುರಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೊಪ್ಪಳ ಸಿರಿ ರೈತರ ಉತ್ಪಾದಕ ಸಂಘದ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಇರಕಲ್ಗಡ ಹೋಬಳಿ ವ್ಯಾಪ್ತಿಯಲ್ಲಿ FPO ಅಂದರೆ ರೈತ ಉತ್ಪಾದಕ ಕಂಪನಿಯ ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ರೈತ ಉತ್ಪಾದಕ ಸಂಘಗಳನ್ನು ಸ್ಥಾಪಿಸುವುದು ನಬಾರ್ಡಿನ ಒಂದು ಉದ್ದೇಶವಾಗಿರೋದ್ರಿಂದ ರಾಜ್ಯಾದ್ಯಂತ ಈ FPOಗಳ ಅಂದರೆ ಫಾರ್ಮರ್ಸ್ ಪ್ರಾಡಕ್ಟ್ ಆರ್ಗನೈಜೇಷನ್ಗಳ ಚಟುವಟಿಕೆಗಳು ಸಹಿತ ಆರಂಭವಾಗಿವೆ ಸ್ಥಾಪನೆಗೊಂಡು. ಈ ಇರಕಲ್ಗಡ ಹೋಬಳಿ ವ್ಯಾಪ್ತಿಯಲ್ಲಿ ಒಂದು ರೈತ ಉತ್ಪಾದಕ ಸಂಘ ಈಗಾಗಲೇ ಸ್ಥಾಪನೆಯಾಗಿದೆ. ಕಳೆದ 2 ವರ್ಷಗಳಿಂದ ಅದು ಚಟುವಟಿಕೆಗಳನ್ನು ಆರಂಭಿಸಿಕೊಂಡಿದೆ. ಇದನ್ನು ನಿರ್ವಹಣೆ ಮಾಡೋದಕ್ಕೆ ಒಬ್ಬರು ಬೇಕಾಗ್ತದೆ, ಅವರನ್ನು ಸಿಇಒ ಅಂತೇಳಿ ಗುರುತಿಸ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೇಳಿ ಅವರನ್ನು ಗುರುತಿಸ್ತಾರೆ. ಈ ಕೆಲಸ ಮಾಡ್ತಾ ಇರತಕ್ಕಂಥ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಈ ಒಂದು FPO ಯಾವ ರೀತಿ ರೈತರಿಗೆ ವರದಾನವಾಗಿದೆ ಮತ್ತು ಆ FPOನ ಕಾರ್ಯಚಟುವಟಿಕೆಗಳು ಏನೇನಿವೆ ಅನ್ನೋದನ್ನು ಇವತ್ತು ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ, ಅವರನ್ನು ಈಗ ಮಾತನಾಡಿಸೋಣ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಮಂಜುನಾಥ್ ಅವರೇ, ಈಗ ನೀವು ಒಂದು FPOದಲ್ಲಿ CEO ಆಗಿ ಕೆಲಸ ಮಾಡ್ತಿದ್ದೀರಿ. ಹೌದು ಸರ್. ಈ FPO ಎಲ್ಲಿದೆ? ಹಾಂ ಸರ್, ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ. ಸರ್, ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಇರಕಲ್ಗಡ ಹೋಬಳಿ ವ್ಯಾಪ್ತಿಯಲ್ಲಿ ಇರಕಲ್ಗಡ ಗ್ರಾಮದಲ್ಲೇ ನಾವು ರೈತ ಉತ್ಪಾದಕ ಕಂಪನಿ ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ ಸರ್. ಕಳೆದ 2 ವರ್ಷದಿಂದ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಈ ರೈತ ಉತ್ಪಾದಕ ಕಂಪನಿಯಲ್ಲಿ. ಸಿಇಒ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಈ ರೈತ ಉತ್ಪಾದಕ ಕಂಪನಿ ಅಥವಾ ರೈತ ಉತ್ಪಾದಕ ಸಂಘ ಅಂದರೆ ಏನು, ಇದನ್ನು ಯಾಕೆ ಸ್ಥಾಪಿಸಬೇಕು, ಇದನ್ನು ಸ್ಥಾಪನೆ ಮಾಡೋದಕ್ಕೆ ಯಾರ ಪ್ರೇರಣೆ ಇದೆ, ಅಂದರೆ ಸರ್ಕಾರದ ಯಾವ ವಿಭಾಗದ ಪ್ರೇರಣೆ ಇದೆ ಅಂತ? ರೈತ ಉತ್ಪಾದಕ ಕಂಪನಿ ಯಾಕೆ ಸ್ಥಾಪಿಸಬೇಕಂತ ಹೇಳಿದ್ರೆ, ರೈತ ಬೆಳೆದಂಥ ಬೆಳೆಯನ್ನು ಮಾರುಕಟ್ಟೆ ಬೆಲೆಯಲ್ಲಿ ಅವನು ಮಾರುಕಟ್ಟೆ ಬೆಲೆ ಹೇಳ್ದಂಗೆ ಮಾರಾಟ ಮಾಡಬೇಕು. ರೈತ ಉತ್ಪಾದಕ ಕಂಪನಿ ಆದರೆ ಅವನೇ ದರ ನಿಗದಿ ಮಾಡ್ತಾನೆ, ಯಾವ್ಯಾವ ಬೆಳೆ ಎಷ್ಟೆಷ್ಟು ಮಾಡಬೇಕು, ಎಷ್ಟೆಷ್ಟು ಎಕರೆಯಲ್ಲಿ ಮಾಡಬೇಕು, ಯಾವ್ಯಾವ ಬೆಳೆ ಮಾಡಬೇಕು ಅನ್ನೋದನ್ನು ರೈತನೇ ಏನು ಮಾಡ್ತಿದ್ದಾನೆ, ತೀರ್ಮಾನ ಮಾಡ್ತಾನೆ. ಹಾಗಾಗಿ ರೈತ ಏನು ಮಾಡಬೇಕು, ಕಂಪನಿಯಲ್ಲಿ ಶೇರ್ ಮೆಂಬರ್ ಆಗಿ ಶೇರ್ ಮೆಂಬರ್ ಮಾಡಿಕೊಂಡು ಆನಂತರ ಅವರು ರೈತರು ದರವನ್ನು ನಿಗದಿ ಮಾಡ್ತಾರೆ, ಅಂದರೆ ಮಾರ್ಕೆಟಲ್ಲಿ ಹೇಳ್ದಂಗೆ ತೊಗೊಳ್ಬೇಕು. ಈಗ ಇಲ್ಲಿ ಏನು ಕಂಪ್ನಿಯಲ್ಲಿ ಆದರೆ ರೈತ ಹೇಳ್ದಂಗೆ ಏನಾಗ್ತದೆ, ಬೆಲೆ ನಿಗದಿ ಆಗ್ತದೆ. ಆ ಉದ್ದೇಶದಿಂದ ರೈತರಿಗೆ ಒಂದು ಒಳ್ಳೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದೆ, ರೈತ ಉತ್ಪಾದಕ ಕಂಪನಿಗೆ ಅವರು ಷೇರುದಾರರಾಗಿ ರೈತ ಉತ್ಪಾದಕ ಕಂಪನಿಯ ಸೌಲಭ್ಯಗಳನ್ನು ಅವರು ತೊಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಹಾಗಾಗಿ ನಾವು ರೈತ ಉತ್ಪಾದಕ ಕಂಪನಿಯನ್ನು ಪ್ರಾರಂಭ ಮಾಡಿರೋದು. ಈ ರೈತ ಉತ್ಪಾದಕ ಕಂಪನಿ ಯಾವುದರ ಅಡಿಯಲ್ಲಿ ರಚನೆ ಆಗ್ತದೆ? ಈಗ ಇದು ಕೃಷಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುತ್ತೋ ಅಥವಾ ನಬಾರ್ಡ್ ವ್ಯಾಪ್ತಿಯಲ್ಲಿ? ನಬಾರ್ಡ್ ವ್ಯಾಪ್ತಿಯಲ್ಲಿ ಬರುತ್ತೆ ಸರ್. ನಬಾರ್ಡ್ ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಹಾಗೆ ನಾವು ಅದಕ್ಕೊಂದು ಹೆಸರು ಕೊಟ್ಟಿದ್ದೇವೆ ಕಂಪನಿಗೆ, ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಅಂತೇಳಿ. ಮೂರು ಜಾಯಿಂಟ್ ಆಗಿ ಈ ಕಂಪನಿಯನ್ನು ನಿರ್ವಹಣೆ ಮಾಡ್ತದೆ. ಓ ಹಾಗೆ. ಧರ್ಮಸ್ಥಳ ಯೋಜನೆ, ನಬಾರ್ಡ್ ಮತ್ತು ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ. ಓ, ಈಗ ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಅನ್ನೋದೇ FPO? FPO. ಇದನ್ನು ಫಾರ್ಮೇಷನ್ ಮಾಡಿದ್ದು ಕಂಪನಿ ಆ್ಯಕ್ಟಲ್ಲಿ? ಕಂಪನಿ ಆ್ಯಕ್ಟಲ್ಲಿ. ಹೌದು. ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಇದನ್ನು ಇದು ಮಾಡಿದ್ದೀರಿ. ಹೌದು ಹೌದು ಸರ್. ನಬಾರ್ಡು FPOಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಅನುದಾನಗಳನ್ನು ಕೊಡ್ತಾ ಇದೆ. ಹೌದಾ? ಈ FPO ಉದ್ದೇಶ ನೀವು ಹೇಳಿದ್ರಿ ಸ್ಪಷ್ಟವಾಗಿ, ರೈತರ ಬಲವರ್ಧನೆಗೆ ಇದು ಉಪಯೋಗವಾಗ್ತದೆ ಅನ್ನುವತಕ್ಕಂಥದ್ದು. ರೈತ ತಾನು ಬೆಳೆದಂತಹ ಬೆಳೆಗಳಿಗೆ ತಾನೇ ಬೆಲೆ ನಿರ್ಧಾರ ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಏನೆಲ್ಲ ಚಟುವಟಿಕೆಗಳು ಇದರಲ್ಲಿ ಆಗ್ತದೆ? ನಮ್ಮಲ್ಲಿ ಇಲ್ಲಿ ಮೇನ್ ಆಗಿ ಏನು ಅಂತ ಹೇಳಿದ್ರೆ, ಸಿರಿಧಾನ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಸರ್. ಅಂದ್ರೆ ಈಗ ಅವೆಲ್ಲ ನಶಿಸಿ ಹೋಗಿದ್ದಾವೆ ಸಿರಿಧಾನ್ಯಗಳು. ಹಿಂದಿನ ಕಾಲದಲ್ಲಿ ಎಲ್ಲ ಬೆಳೀತಿದ್ರು, ಊಟ ಮಾಡ್ತಿದ್ರು, ಈಗ ಅವೆಲ್ಲ ನಶಿಸಿ ಹೋಗಿದ್ದಾವೆ. ಆರೋಗ್ಯದ ಹಿತದೃಷ್ಟಿಯಿಂದ ಈ ಸಿರಿಧಾನ್ಯಗಳು ಒಂದು ಏನು ಉತ್ತಮ ಒಂದು ಆಹಾರ, ಮತ್ತೆ ಏನು ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆ ಸಿರಿಧಾನ್ಯಗಳನ್ನ ಹೆಚ್ಚು ಬಳಕೆ ಮಾಡಿದರೆ ಕಾಯಿಲೆಗಳಿಂದ ದೂರ ಇಡಬಹುದು. ಮತ್ತೆ ಈಗೇನು ಕೆಲವೊಂದು ಕಾಯಿಲೆಗಳು ಬರ್ತದೆ, ಕೊರೋನಾ ಅಂತ ಕಾಯಿಲೆಗಳು ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆಲ್ಲ ಮನೆಮದ್ದಾಗಿ ಏನಾಗ್ತದೆ ಇದು ಸಿರಿಧಾನ್ಯ ಉಪಯೋಗ ಆಗ್ತದೆ. ಹಾಗಾಗಿ ನಾವು ನಮ್ಮ ರೈತ ಉತ್ಪಾದಕ ಕಂಪನಿಯಿಂದ 1,000 ಜನ ಇದಕ್ಕೆ ಶೇರ್ ಮೆಂಬರ್ ಇದ್ದಾರೆ ಸರ್. 1,000 ಜನ 1,000 ಜನ 1,000 ಹಾಗೆ 1,000,000 ನಾವು ಷೇರು ಬಂಡವಾಳ ಮಾಡಿ ರೈತರಿಗೆ 1,000 ಜನರ ಸಿರಿಧಾನ್ಯವನ್ನ ಬೆಳೆಸ್ತಿದ್ದೇವೆ. ಸಿರಿಧಾನ್ಯಗಳು ಯಾವುದು ಅಂತ ಹೇಳಿದ್ರೆ ನವಣೆ, ಹಾರಕ, ಊದಲು, ಬರುಗು, ಕೊರ್ಲೆ, ರಾಗಿ, ಜೋಳ, ಸಜ್ಜೆ. ಈ ಧಾನ್ಯಗಳನ್ನ ಆ 1,000 ಜನರ ರೈತರಲ್ಲಿ ಬೆಳೆಸಿ ಅದನ್ನು ನೇರವಾಗಿ ಏನು ನಮ್ಮ ಕೊಪ್ಪಳ ಸಿರಿ ರೈತ ಉತ್ಪಾದಕ ಕಂಪನಿ ಮಾಡಿದ್ರು, ಕಂಪನಿನೇ ಖರೀದಿ ಮಾಡುತ್ತೆ. ಕಂಪನಿ ಖರೀದಿ ಮಾಡಿ ನಾವು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಧಾರವಾಡದಲ್ಲಿ ಸಿರಿಧಾನ್ಯ ಸಂಸ್ಕರಣಾ ಘಟಕ ಮಾಡಿದ್ದೇವೆ. ಸಿರಿಧಾನ್ಯ ಸಂಸ್ಕರಣೆ ಮಾಡುವಂಥದ್ದು, ಬೇಕರಿ ಉತ್ಪನ್ನಗಳನ್ನು ತಯಾರಿ ಮಾಡುವಂಥದ್ದು ಸಿರಿಧಾನ್ಯದ್ದೇ, ಆ ಘಟಕಕ್ಕೆ ನಾವು ಮಾರಾಟ ಮಾಡ್ತೇವೆ. ಓಹೋ, ಹಾಗಾಗಿ ನಮಗೆ ಮಾರುಕಟ್ಟೆದೇನು ಸಮಸ್ಯೆ ಆಗಿಲ್ಲ ಸರ್. ಅಂದರೆ ಅದನ್ನು ಖರೀದಿ ಮಾಡಲಿಕ್ಕೂ ಒಂದು ರೈತರು ದರ ನಿಗದಿ ಮಾಡ್ತಾರೆ, ಅದನ್ನು ಖರೀದಿ ಮಾಡ್ತವೆ, ಆ ನಂತರ ಅದನ್ನು ನಾವು ನಮ್ಮ ಧರ್ಮಸ್ಥಳ ಯೋಜನೆ ಸ್ಥಾಪಿತವಾದಂಥ ಏನು ಸಿರಿಧಾನ್ಯ ಸಂಸ್ಕರಣಾ ಘಟಕಕ್ಕೆ ನಾವು ಕಳಿಸಿ ಕೊಡ್ತೇವೆ. ನಮಗೆ ಮಾರುಕಟ್ಟೆದೇನು ತೊಂದರೆ ಇಲ್ಲ. ಅಲ್ಲಿ ಏನಾಗ್ತದೆ, ಸಂಸ್ಕರಣೆ ಆಗಿ ಬೇರೆ ಬೇರೆ ಮೌಲ್ಯವರ್ಧಿತ ಪ್ರಾಡಕ್ಟ್ಗಳಾಗಿ ಮಾಡ್ತೇವೆ ನಾವು. ಬ್ರೆಡ್ಡು, ಬಿಸ್ಕೆಟು, ರಸ್ಕು, ಆನಂತರ ದೋಸಾ ಮಿಕ್ಸು, ರೆಡಿ ಟು ಈಟ್ ಉಪ್ಪಿಟ್ಟು, ವರ್ಮಿಸೆಲ್ಲು, ಇಂಥ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡಿ ನಾವು ಮಾರುಕಟ್ಟೆಗೆ ಮಾರಾಟ ಮಾಡ್ತೇವೆ. ಓಹೋ, ಅದನ್ನು ಅಲ್ಲಿ ಏನು ಪ್ರಾಡಕ್ಟ್ ಆಗಿರ್ತದೆ ಅದನ್ನು ನಮ್ಮ ಕಂಪ್ನಿ ಖರೀದಿಸಿ ಮತ್ತು ಇಲ್ಲಿಯೂ ಕೂಡ ನಾವು ರೈತರಿಗೆ ಬೇರೆ ಬೇರೆ ಅಂಗಡಿಗಳಿಗೆ, ಬೇಕರಿಗಳಿಗೆ, ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ಮಾರಾಟ ಮಾಡ್ತಿದ್ದೀವಿ. ಒಂದು ಚೈನ್ ಲಿಂಕ್ ಇದೆ ಸರ್ ಇದಕ್ಕೆ. ಹಾಗಾಗಿ ನಮಗೆ ಮಾರ್ಕೆಟ್ ಇದೇನು ಸಮಸ್ಯೆ ಆಗಿಲ್ಲ. ಓನ್ಲಿ ನಾವೇನು ಈಗ ಸಿರಿಧಾನ್ಯಕ್ಕೆ ಹೆಚ್ಚು ಫೋಕಸ್ ಕೊಡ್ತಾ ಇದ್ದೇವೆ. ಓಹೋ, ಮತ್ತೆ ಸಿರಿಧಾನ್ಯ ಖರೀದಿ ಮಾಡುವ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ಖರ್ಚು ಇರೋದಿಲ್ಲ ಇದರಲ್ಲಿ. ಅಂದರೆ ಅವರಿಗೆ ದಲಾಲಿ ಆಗ್ಬೋದು, ಹಮಾಲಿ ಆಗ್ಬೋದು, ಇದು ಯಾವುದೂ ನಾವು ಮಾಡಲ್ಲ. ಅಂದ್ರೆ ಈವನ್ ನಾವು ಖರೀದಿ ಮಾಡ್ಲಿಕ್ಕೆ ಚೀಲ ಕೊಡ್ತೇವೆ, ನಮ್ದೇ ಪ್ರಿಂಟ್ ಔಟ್ ಚೀಲ ಕೊಟ್ಟು ಆ ಚೀಲದಲ್ಲೇ ತುಂಬಿಕೊಡ್ಬೇಕು ಅವರು. ಅಂದ್ರೆ ಕ್ಲೀನ್ ಮಾಡಿ ಕೊಡುವಂತ ಕೆಲಸವನ್ನು ಮಾಡ್ಬೇಕು. ಅಂದ್ರೆ ಕಸ, ಕಡ್ಡಿ, ಕಲ್ಲು, ಮಣ್ಣು ಇಲ್ಲದೆ ರೈತರು ಅದನ್ನ ಕ್ಲೀನ್ ಮಾಡಿ ಕೊಟ್ರೆ ಒಂದು ಅವ್ರೇನ್ ದರ ನಿಗದಿ ಪಡಿಸಿರ್ತಾರೋ ರೈತರು ಅದೇ ದರದಲ್ಲಿ ನಾವು ಖರೀದಿ ಮಾಡ್ತೇವೆ. ನೇರವಾಗಿ ಅವರ ಮನೆ ಬಾಕ್ಲಿಗೆ ಹೋಗಿ ಖರೀದಿ ಮಾಡ್ತಾರೆ. ಹಾಗಾಗಿ ರೈತರಿಗೆ ಒಂದು ಉಳಿತಾಯ ಆಗ್ತದೆ ಇದರಿಂದ. ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಬೀಳಲ್ಲ, ಬೇರೆ ಲೇಬರ್ ಚಾರ್ಜಸ್ ಬೀಳಲ್ಲ, ಬೇರೆ ಏನು ಬರಲ್ಲ. ಅವ್ರು ಏನು ಬೆಳೆದಿರ್ತಾರೆ ಕ್ಲೀನ್ ಮಾಲನ್ನು ಕೊಡ್ತಾರೆ, ಇದಕ್ಕೇನು ಧಾನ್ಯಗಳಿಗೆ ನಾವು ಏನು ದರ ನಿಗದಿ ಮಾಡಿರ್ತಾರೆ ಆ ದರ ಅವರಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ನಾವು ಕ್ಯಾಶು ಕೂಡ ಕೊಡಲ್ಲ ಸರ್. ಒಟ್ಟಾರೆಯಾಗಿ ಈಗ ನೀವು FPOನಲ್ಲಿ ರೈತರಿಗೆ ಸಿರಿಧಾನ್ಯಗಳನ್ನು ಬೆಳೆಯೋದಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇದೆ ಸರ್. ಅಂದ್ರೆ ಈಗ ನಿಮ್ಮ FPO ವ್ಯಾಪ್ತಿಯಲ್ಲಿ ಎಷ್ಟು ಜನ ರೈತರು ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಈ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ? ಮುಖ್ಯವಾಗಿ ಈಗ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ? ಈಗ ನಾವು 2021-22 ನಮ್ದೊಂದು ಸಾಧನೆ ಹೇಳ್ತೇನೆ ಸರ್. 2021-22 ಸಾಲಿನಲ್ಲಿ ಸುಮಾರು ನಾವು 200 ಟನ್ನಷ್ಟು ನಾವು ಸಿರಿಧಾನ್ಯ ಪ್ರೊಕ್ಯೂರ್ ಮಾಡಿದ್ದೇವೆ. ಯಾವ್ಯಾವ? ನವಣೆ, ಹಾರಕ, ಊದಲು, ಬರುಗು, ಕೊರಲೆ, ಸಜ್ಜೆ. ಈ ಮೇನ್ ಕ್ರಾಪ್ ಇಲ್ಲಿ ಬೆಳೀತಾರೆ ಸರ್. ಇಲ್ಲಿ ಜೋಳ ಸ್ವಲ್ಪ ಕಡಿಮೆ ಇದೆ, ರಾಗಿ ಇಲ್ಲ, ಸಾಮೆ ಇಲ್ಲ. ಈ ಬಿಟ್ಟು ಈಗ ನಾವು ಹಾರಕ ತಗೊಳ್ತೇವೆ, ನವಣೆ ತಗೊಳ್ತೇವೆ, ಬರುಗು ತಗೊಳ್ತೇವೆ, ಆನಂತರ ಊದಲು ತಗೊಳ್ತೇವೆ, ಸಜ್ಜೆ ತಗೊಳ್ತೇವೆ, ಮತ್ತೆ ಜೋಳ. ಅದು ಕ್ವಾಂಟಿಟಿ ನಮ್ಗೆ ಅದು ಎಷ್ಟು ಬೇಡಿಕೆ ಕೊಟ್ಟಿರ್ತಲ್ಲ ಅಷ್ಟು ಮಾತ್ರ ಖರೀದಿ ಮಾಡ್ತೇವೆ. ಇದು ನವಣೆ, ಊದಲು, ಬರುಗು ಅದು ಎಷ್ಟಿದ್ರು ಕೂಡ ನಾವು ಖರೀದಿ ಮಾಡ್ತೇವೆ 1,000 ಜನರಲ್ಲಿ. ಕಳೆದ ವರ್ಷ ನಾವು 200 ಟನ್ ಖರೀದಿ ಮಾಡಿದ್ದೇವೆ, ಸುಮಾರು 60-70 ಲಕ್ಷದಷ್ಟು ವ್ಯವಹಾರ ಮಾಡಿದ್ದೇವೆ ಬರೀ ಸಿರಿಧಾನ್ಯದ ಮಾತ್ರ. ರೈತರಿಗೆ ಈ ಸಿರಿಧಾನ್ಯಗಳಿಂದ ಆರ್ಥಿಕತೆ ಸುಧಾರಣೆಯಾಗುವುದಕ್ಕೆ ಅನುಕೂಲ ಆಗಿದೆಯಾ? ಆಗಿದೆ ಸರ್. ಯಾಕಂತ ಹೇಳಿದ್ರೆ ಅದು ಬೆಳಿಲಿಕ್ಕೆ ಖರ್ಚು ಕಡಿಮೆ, ಲೇಬರ್ದು ಏನು ಚಾರ್ಜಸ್ ಬೀಳಲ್ಲ ಅವ್ರಿಗೆ. ಬಿತ್ತುವಾಗ ಏನು ಎತ್ತುಗಳಿಂದ ಗಳೆ ನೋಡಿಕೊಂಡು ಬಿತ್ತನೆ ಮಾಡ್ಬೇಕು ಅವರು. ಈ ಟ್ಯಾಕ್ಟ್ರಲ್ಲೆಲ್ಲ ಬಿತ್ತಲಿಕ್ಕೆ ಹೋದ್ರೆ ಬರಲ್ಲ, ಅದನ್ನ ಎತ್ತು ಏನು ಗಳೆ ಮೂಲಕನೇ ಬಿತ್ತನೆ ಮಾಡಬೇಕು. ಆ ನಂತರ ಏನು ಕಳೆ ತೆಗೆಯೋದೊಮ್ಮೆ ಬಿಟ್ಟರೆ ಮತ್ತೆ ಬೇರೆ ಏನು ಖರ್ಚು ಬರೋದಿಲ್ಲ ಅವ್ರಿಗೆ, ಖರ್ಚು ಕಡಿಮೆ. 1 ಎಕರೆಗೆ ಏನಲ್ಲ ಅಂದ್ರೂ 6-8 ಕ್ವಿಂಟಲ್ವರೆಗೂ ತೆಗಿಬೋದು ಅವರು ಸಿರಿಧಾನ್ಯವನ್ನು. ಒಳ್ಳೆ ಫಲವತ್ತಾದ ಭೂಮಿ ಇದೆ ಅಂತ ಹೇಳಿದ್ರೆ 10 ಕ್ವಿಂಟಲ್ವರೆಗೂ ತೆಗಿಬೋದು, ಖರ್ಚು ಕಡಿಮೆ. ಮಿನಿಮಮ್ ಯಾವುದೇ ಸಿರಿಧಾನ್ಯ ತೊಗೊಂಡ್ರು ಅವರೇಜ್ 3,000 ಇರ್ತದೆ ಸರ್ ಅವ್ರಿಗೆ. ಒಂದೊಂದು ಧಾನ್ಯಕ್ಕೆ ಹೆಚ್ಚು ಇರ್ತದೆ, ಒಂದು ಧಾನ್ಯಕ್ಕೆ ಕಡಿಮೆ ಇರ್ತದೆ. ಹೌದು, ಕ್ವಿಂಟಲ್ಗೆ ಅವರೇಜ್ ತೊಗೊಂಡಾಗ 3-3.5 ಸಾವಿರದವರೆಗೂ ಬರ್ತದೆ. ಓಹೋ, ಹಾಗಾಗಿ ಅವ್ರಿಗೆ ಖರ್ಚು ಕಡಿಮೆ ಆಗ್ತದೆ. ಮತ್ತೆ ಭೂಮಿನೂ ಕೂಡ ಸಿರಿಧಾನ್ಯ ಬೆಳೆಯೋದ್ರಿಂದ ಭೂಮಿನೂ ಕೂಡ ಫಲವತ್ತತೆ ಆಗ್ತದೆ. ಯಾವುದೇ ಅದಕ್ಕೆ ರಾಸಾಯನಿಕ ಹಾಕೋದಿಲ್ಲ ಅವರು, ಅಂದರೆ ಸಾವಯವ ಪದ್ಧತಿಯಲ್ಲೇ ಮಾಡಿರ್ತಾರೆ. ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಎರೆಹುಳು ಗೊಬ್ಬರ ಯೂಸ್ ಮಾಡಿಕೊಂಡೇ ಮಾಡಿರ್ತಾರೆ. ಹಾಗಾಗಿ ಅದಕ್ಕೆ ಖರ್ಚು ಕಡಿಮೆ ಬರ್ತದೆ. ಆ ಉದ್ದೇಶದಿಂದ ರೈತರಿಗೆ ಲಾಭ ಆಗೇ ಆಗ್ತದೆ ಸರ್. ಈಗ ಈ FPOಗಳನ್ನು ರಚನೆ ಮಾಡೋದಕ್ಕೆ NABARD ಕಾರಣ. ಹೌದು ಸರ್. ಹೌದಾ? ನಬಾರ್ಡು ಈ ಎಫ್ ಪಿ ಒಗಳಿಗೆ ಯಾವ್ಯಾವ ಕಾರ್ಯಚಟುವಟಿಕೆಗಳನ್ನು ಹಾಕಿಕೊಟ್ಟಿದೆ ಮತ್ತು ಅದಕ್ಕೆ ಯಾವ ರೀತಿ ಆರ್ಥಿಕ ಅನುದಾನಗಳನ್ನು ಕೊಡ್ತಾ ಇದೆ? ಏನಂತೇಳಿದ್ರೆ ಈಗ ರೈತರಿಗೆ ನಾವು ನೇರವಾಗಿ ಹೋಗಿ ಅವ್ರಿಗೆ ನಾವು ಬೆಳೀರಿ ಕೊಡ್ರಿ ಅಂದ್ರೆ ಆಗೋಲ್ಲ ಸರ್. ರೈತರು ಸಂಘಟನೆ ಮಾಡಬೇಕು ಮೊದಲೇದಾಗಿ. ಹಾಗಾಗಿ ಈಗ ನಮಗೇನು 1000 ಜನ ರೈತರು ಸಂಘಟನೆ ಆಗಿದ್ದರು, ಆ ರೈತರಿಗೆ ತರಬೇತಿಗಳನ್ನು ಮಾಡ್ತೇವೆ ಸಿರಿಧಾನ್ಯ ಬೆಳೆಯ ಬಗ್ಗೆ. ಸಿರಿಧಾನ್ಯವನ್ನು ತಾಂತ್ರಿಕವಾಗಿ ಹೆಂಗೆ ಬೆಳಿಬೇಕು, ತಾಂತ್ರಿಕ ತರಬೇತಿ ಕೊಡ್ತೇವೆ ಅವ್ರಿಗೆ. ಸಾವಯವ ಪದ್ಧತಿಯಲ್ಲಿ ಬೆಳಿಲಿಕ್ಕೆ ನಾವು ಅವ್ರಿಗೆ ತರಬೇತಿ ಕೊಡ್ತೇವೆ. ಮತ್ತೆ ಅಧ್ಯಯನ ಪ್ರವಾಸಗಳನ್ನು ಮಾಡಿಸ್ತೇವೆ ರೈತರಿಗೆ, ಸ್ಟಡಿ ಟೂರ್ ಅಲ್ಲಿ ಅದನ್ನು ಮಾಡ್ತೇವೆ. ಹಾಗಾಗಿ ರೈತರಿಗೆ ಮೀಟಿಂಗ್ಗಳನ್ನ ಮಾಡ್ತೇವೆ ನಾವು. ಅಂದ್ರೆ ಈಗ ನಾವು 1000 ಜನ ಏನು ರೈತರು ಇದಕ್ಕೆ ಸೇರ್ಪಡೆ ಆಗಿದಾರಲ್ಲ, ನಾವು 50 ಗುಂಪುಗಳನ್ನ ಮಾಡಿದ್ದೀವಿ ಸರ್. 20-20 ಜನರ ಹಾಗೆ ಎಫ್ ಐ ಜಿ ಅಂದ್ರೆ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತೇಳಿ 20-20 ಜನರು ರೈತರನ್ನ ಸೇರಿಸಿ ಒಂದು 50 ಗುಂಪುಗಳನ್ನ ಮಾಡ್ತೇವೆ. ಅವರು ಪ್ರತಿ ತಿಂಗಳ ಈ ಸಭೆಯನ್ನ ಮಾಡ್ಬೇಕು ಸರ್. ಪ್ರತಿ ತಿಂಗಳ 20 ಜನ ಸೇರ್ಕೊಂಡು ಅವ್ರಿಗೆ ಏನು ಬೇಡಿಕೆಗಳಿದೆಯಲ್ಲ ಆ ಬೇಡಿಕೆಯನ್ನ ಏನ್ ಮಾಡ್ಬೇಕು, ಅವರು ಮೀಟಿಂಗ್ ಮಾಡಿ ಬೇಡಿಕೆಯನ್ನ ಕೊಡ್ಬೇಕು. ನಮ್ಮ ಜಮೀನಿಗೆ ಏನ್ ಬೇಕು, ನಮ್ಮ ಮನೆಗೆ ಏನ್ ಬೇಕು ವಸ್ತು, ನಾವು ರೈತ ಉತ್ಪಾದಕ ಕಂಪನಿಯಿಂದ ಯಾವುದೆಲ್ಲ ತೊಗೊಳ್ಬೋದು ಅಂತೇಳಿ ಅವರು 20 ಜನ ಸೇರಿಕೊಂಡು ಮೀಟಿಂಗ್ ಮಾಡಿ ನಮ್ಗೆ ಬೇಡಿಕೆಯನ್ನು ಕೊಟ್ಟರೆ ಆ ಬೇಡಿಕೆಗೆ ಅನುಸಾರವಾಗಿ ನಾವು ಅದನ್ನು ಖರೀದಿ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನೆಕ್ಸ್ಟು ನಬಾರ್ಡಿಂದ ಈ ತರಬೇತಿಗಳನ್ನು ಕೊಡಲಿಕ್ಕೆ, ಮೀಟಿಂಗ್ಗಳನ್ನು ಮಾಡಲಿಕ್ಕೆ, ಅಧ್ಯಯನ ಪ್ರವಾಸಗಳನ್ನು ಮಾಡಲಿಕ್ಕೆ ಇದಕ್ಕೆಲ್ಲ ಗ್ರ್ಯಾಂಟ್ ಕೊಡುತ್ತೆ ಸರ್. ಸುಮಾರು 1,44,000ವರೆಗೂ 3 ವರ್ಷ ಗ್ರ್ಯಾಂಟ್ ಕೊಡುತ್ತೆ ಇಲ್ಲಿ ಮೇಂಟೆನೆನ್ಸ್ಗೆ. ಮತ್ತು ಆಫೀಸ್ ಮೇಂಟೆನೆನ್ಸ್, ಸ್ಟೇಷನರಿ ಇರ್ಬೋದು, ಆಫೀಸ್ ಮೇಂಟೆನೆನ್ಸ್ ಇರ್ಬೋದು, ಅದೆಲ್ಲ ಸೇರಿ ಗ್ರ್ಯಾಂಟನ್ನು ಕೊಡುತ್ತೆ. 1,44,000 ಕೊಡುತ್ತೆ. ಈಗ ನಮಗೆ 8,35,000ವರೆಗೂ ಬಂದಿದೆ ಈಗ 2 ವರ್ಷದಲ್ಲಿ. ಇನ್ನು ನಾವು ಇನ್ನು 2 ಕಂತುಗಳನ್ನು ತೊಗೊಳ್ಬೇಕು, ಅಂದರೆ 1 ವರ್ಷಕ್ಕೆ 2 ಕಂತುಗಳನ್ನು ಕೊಡುತ್ತೆ ಅದು. ಹಾಗಾಗಿ ನಾವೀಗ 4 ಕಂತುಗಳನ್ನು ತೊಗೊಂಡಿದ್ದೇವೆ, ಇನ್ನು 2 ಕಂತನ್ನು ನಾವು ಈ ವರ್ಷದಲ್ಲಿ ತೊಗೊಳ್ತೇವೆ. ಅದು ಆನಂತರ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಅಂತೇಳಿ ಕೊಡುತ್ತೆ, 5 ಲಕ್ಷದವರೆಗೂ ಕೊಡುತ್ತೆ. ಅದನ್ನು ಕೂಡ ನಮ್ಮ ಕಂಪನಿ ನಾವು ತೊಗೊಂಡಾಗಿದೆ. ಮತ್ತು ನಾವು ಈ 1,000 ಜನ ಆದ ನಂತರ SFSC ಗ್ರ್ಯಾಂಟ್ ಅಂತ ಕೊಡ್ತಾರೆ ಸರ್. ಅದು ಆ ಗ್ರ್ಯಾಂಟಿಗೆ ನಾವು ಈಗ ಆಲ್ರೆಡಿ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದ್ದೇವೆ. ಈಗ ಇನ್ನೇನು 1-1.5 ತಿಂಗಳಲ್ಲಿ ಅದು ಕೂಡ 10 ಲಕ್ಷ ಅಮೌಂಟು ಕಂಪನಿಗೆ ಬರುತ್ತೆ ಸರ್ ಗ್ರ್ಯಾಂಟ್. ನಮಗೆ ಇದು ಮುಗಿಯುತ್ತೆ ಈಗ ಗ್ರ್ಯಾಂಟ್ ಬರುವಂಥದ್ದು ಯಾವುದೇ ಅದು ಬರಬೇಕಲ್ಲ ಎಲ್ಲವನ್ನು ತೊಗೊಂಡಿದ್ದೇವೆ. ನಾವೀಗ ನಬಾರ್ಡಿಂದ ಒಳ್ಳೆ ಸಪೋರ್ಟ್ ಇದೆ ನಮಗೆ, DDM ಅವರು ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ನಾವು PMIC ಮೀಟಿಂಗ್ ಅಂತ ಮಾಡ್ತೇವೆ, ಪ್ರಾಜೆಕ್ಟ್ ಮಾನಿಟರಿಂಗ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತೇಳಿ. ಪ್ರತಿ 3 ತಿಂಗಳಿಗೊಮ್ಮೆ ನಬಾರ್ಡ್ DDM ಬಂದು ನಮ್ಮ ಕಮಿಟಿ ಮಾಡಿದ್ದೇವೆ, ಅದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ ಅಂತಿದ್ದಾರೆ. ಬೋರ್ಡ್ ಆಫ್ ಡೈರೆಕ್ಟ್ರು, CEO ಮತ್ತು ನಮ್ಮ ಧರ್ಮಸ್ಥಳ ಯೋಜನೆ ಮೇಲಾಧಿಕಾರಿಗಳು ಇದ್ದುಕೊಂಡು ಸಮ್ಮುಖದಲ್ಲಿ ನಾವು PMIC ಮೀಟಿಂಗನ್ನು ಮಾಡ್ತೇವೆ. ವರ್ಷದಲ್ಲಿ 4 ಮೀಟಿಂಗ್ಗಳನ್ನು ಮಾಡ್ತೇವೆ ಅದು PMIC. ಆನಂತರ ಬೋರ್ಡ್ ಮೀಟಿಂಗನ್ನು ಮಾಡ್ತೇವೆ ನಾವು, ಮಂತ್ಲಿ ಮೀಟಿಂಗನ್ನು ಮಾಡ್ತೇವೆ. ಕಂಪ್ನಿ ಆ್ಯಕ್ಟಿವ್ ಆಗಬೇಕಲ್ಲ, ಕಂಪ್ನಿಯಲ್ಲಿ ಏನೇನು ಹೊಸ ಹೊಸ ಚಟುವಟಿಕೆಗಳನ್ನು ಮಾಡಬೇಕನ್ನೋ ಉದ್ದೇಶದಿಂದ ಅವನ್ನೆಲ್ಲ ಮಾಡ್ತೇವೆ. ಆನಂತರ AGM ಮಾಡ್ತೇವೆ ನಾವು, ವರ್ಷಕ್ಕೆ ಆ್ಯನುವಲ್ ಜನರಲ್ ಮೀಟಿಂಗ್ ಅಂತೇಳಿ ವರ್ಷಕ್ಕೊಂದು AGM ಮೀಟಿಂಗನ್ನು ಮಾಡ್ತೇವೆ. ಅಲ್ಲಿ ಏನು 1,000 ಜನ ಇದ್ದರೆ 300-350 ಜನ ರೈತರು ಸೇರಿ ಒಂದು AGM ಮೀಟಿಂಗನ್ನು ಮಾಡ್ತೇವೆ. ಒಟ್ಟು ಏನು ಕಂಪ್ನಿಯಲ್ಲಿ ಚಟುವಟಿಕೆಗಿಂತ ಚಟುವಟಿಕೆಗಳೆಲ್ಲ ನಡೀತದೆ. ಮತ್ತು ನಮ್ಮ ಧರ್ಮಸ್ಥಳ ಯೋಜನೆಯ ಸಹಕಾರ ಕೂಡ ತುಂಬ ಇದೆ ಸರ್ ಅದಕ್ಕೆ, ಯಾಕಂದರೆ ಆರ್ಥಿಕವಾಗಿ ಇರ್ಬೋದು, ಆನಂತರ ಈ ಏನು ಎಜುಕೇಟೆಡ್ ಮಾಡೋದಿರ್ಬೋದು ರೈತರನ್ನ, ಅದಕ್ಕೆಲ್ಲ ತರಬೇತಿಗಳನ್ನು ಕೊಡಲಿಕ್ಕೆ ಸಹಕಾರ ಕೊಡ್ತಾರೆ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು. ಈ ರೈತ ಉತ್ಪಾದಕ ಕಂಪನಿಯ ಬಗ್ಗೆ ಒಳ್ಳೆ ಕಾಳಜಿ ಇದೆ ಅವರಿಗೆ, ಯಾಕಂದರೆ ಇದು ನಮ್ಮದು ಭಾಳ ಕನಸಿದೆ ನಮ್ಮದು. ಯಾಕಂದರೆ ಕೊಪ್ಪಳದಲ್ಲಿ ನಾವು ರೈತ ಉತ್ಪಾದಕ ಕಂಪನಿ ಸ್ಥಾಪನೆ ಮಾಡಬೇಕಂದ್ರೆ ಕಳೆದ 3-4 ವರ್ಷದಿಂದನೂ ನಮ್ಮದು ಪ್ರಯತ್ನ ಇತ್ತೇ ಇತ್ತು. ಹಾಗಾಗಿ ನಮಗೆ ಅದರಿಂದ ಮಂಜೂರಾತಿ ಸಿಕ್ಕಿರಲಿಲ್ಲ. ಈ ಕಳೆದ 2 ವರ್ಷದಿಂದ ಮಂಜೂರಾತಿ ಸಿಕ್ತು, ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡಿ ಈಗ ಸಿರಿಧಾನ್ಯಗಳನ್ನು ಖರೀದಿ ಮಾರಾಟ ಇದೆಲ್ಲ ಮಾಡೋದು. ಈ ವರ್ಷ ನಮಗೆ ಸುಮಾರು 500 ಟನ್ನಿನಷ್ಟು ನಮಗೆ ಟಾರ್ಗೆಟ್ ಇದೆ ಸಿರಿಧಾನ್ಯವನ್ನು ಖರೀದಿ ಮಾಡಿ ರೈತರ ಹತ್ರ ಬೆಳೆಸಿ ಕಂಪನಿ ಖರೀದಿ ಮಾಡಲಿಕ್ಕೆ. ನಮ್ಮ ಧಾರವಾಡದಲ್ಲಿ ಏನು ಯೂನಿಟ್ ಮಾಡಿದ್ದೇವಲ್ಲ ಸಿರಿಧಾನ್ಯ ಸಂಸ್ಕರಣಾ ಘಟಕದಿಂದ ನಮಗೆ ಗುರಿಯನ್ನು ಕೊಟ್ಟಿದ್ದಾರೆ, ಇಷ್ಟು ನೀವು ರೈತರ ಹತ್ರ ಬೆಳೆಸಿ ಖರೀದಿ ಮಾಡಬೇಕು ಅಂತೇಳಿ. ಈಗ ರೈತರಲ್ಲಿ ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಏನಿರ್ತದೆ, ಸಿರಿಧಾನ್ಯಗಳು ಇಳುವರಿ ಕಡಿಮೆ, ಉತ್ಪಾದನೆ ಕಡಿಮೆ ಆಗ್ತದೆ, ಅದನ್ನು ಮಾರಾಟ ಮಾಡಿ ಬರೋದು ಲಾಭ ಅಥವಾ ಅದರಿಂದ ಬರೋ ಆದಾಯ ತುಂಬ ಕಡಿಮೆ ಇರ್ತದೆ, ಈ ಥರದೊಂದು ಅಭಿಪ್ರಾಯ ಇರ್ತದೆ. ಇರ್ತದೆ ಸರ್. ಈಗ ಬೇರೆ ವಾಣಿಜ್ಯ ಬೆಳೆಗಳನ್ನು ಹಾಕಿದರೆ ಹೆಚ್ಚು ಲಾಭ ಬರ್ತದೆ ಅನ್ನುವಂಥದ್ದು ಇರ್ತದೆ. ಸೊ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ರೈತರ? ಅದಕ್ಕೆ ಅವ್ರಿಗೀಗ 5 ಎಕರೆ, 4 ಎಕರೆ, 3 ಎಕರೆ, 10 ಎಕರೆ ಹಿಂಗೆ ಜಮೀನಿದ್ರೆ, 10 ಎಕರೆ ಇದ್ರೆ ನೀವು 2 ಎಕರೆ ಮಾಡಿ ಸಿರಿಧಾನ್ಯವನ್ನು, ನಿಮ್ದು 5 ಎಕರೆ ಇದೆಯಾ 1 ಎಕರೆ ಮಾಡಿ, 3 ಎಕರೆ ಇದೆಯಾ 1 ಎಕರೆ ಮಾಡಿ. ಒಟ್ಟು ಒಬ್ಬ ರೈತ 1 ಎಕರೆಯಲ್ಲಿ ಸಿರಿಧಾನ್ಯ ಬೆಳಿಬೇಕು. ನಮ್ಗೆ 1,000 ಜನ ಸಿರಿಧಾನ್ಯ ಬೆಳೆದ್ರೆ 5 ಕ್ವಿಂಟಲ್ ಬಂದರು 5,000 ಕ್ವಿಂಟಲ್ ಆಯ್ತು ಸರ್. ಅಂದರೆ ನಮ್ಗೆ 500 ಟನ್ನಲ್ಲಿ ಗುರಿ ರೀಚ್ ಆಗ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾವೇನು ಮಾಡ್ತಿದ್ದೇವೆ, ಒಂದೊಂದು ಎಕರೆಯಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಅದರಲ್ಲಿ ಏನು ಲಾಭ ತೊಗೊಂಡವ್ರು ಇದ್ದಾರೆ, ಈ ವರ್ಷ ಲಾಭ ತೊಗೊಂಡವ್ರು ನೆಕ್ಸ್ಟ್ ವರ್ಷ ಜಾಸ್ತಿ ಮಾಡ್ತಿದ್ದಾರೆ. 2 ಎಕರೆ ಮಾಡ್ತಿದ್ದಾರೆ, 5 ಎಕರೆ ಮಾಡ್ತಿದ್ದಾರೆ. ಈಗ ಒಬ್ಬರು ಬೆಳಗ್ಗೆ ನನಗೆ ರೈತರು ಸಿಕ್ಕಿದ್ರು, ಇದೇ ಗ್ರಾಮದವರೇ. ಕಳೆದ ವರ್ಷ ಅವರು 2 ಎಕರೆಯಲ್ಲಿ ಸಿರಿಧಾನ್ಯ ಹಾಕಿದರು, ಬರಗು ಅಂತೇಳಿ ಸಿರಿಧಾನ್ಯ. ಸುಮಾರು 40,000 ರೂಪಾಯಿ ಅವರಿಗೆ ಆದಾಯ ಸಿಕ್ತು. ಈ ವರ್ಷ ಏನು ಹೇಳ್ತೀನಿ, ನಾನು ಬೇರೆ ಯಾವುದು ಬೆಳೆ ಬೆಳೆಯಲ್ಲ, ನಂದು ಎಷ್ಟು ಹೊಲ ಇದೆ ಅಷ್ಟು ಹೊಲಕ್ಕೆ ನಾನು ಸಿರಿಧಾನ್ಯ ಬೆಳಿತೀನಿ ಅಂತ ಹೇಳಿದರು. ಈಗ ಬೆಳಗ್ಗೆ ಹೋಗುವಾಗ ಸಿಕ್ಕಿದರು. ಹಾಗೆ ರೈತರು ಅದರಲ್ಲಿ ಮುಣುಗಿ ಅದರಲ್ಲಿ ಅವರು ಬೆರೆತು ಅದರಲ್ಲಿ ಅದರದ್ದು ಅನುಭವ ಉಂಡಾಗ ರೈತನಿಗೆ ಗೊತ್ತಾಗ್ತದೆ, ಓ ಇದರಿಂದ ನನಗೆ ಲಾಭ ಇದೆಯಪ್ಪ, ನನ್ನ ಭೂಮಿ ಹಾಳಾಗೋದಿಲ್ಲ, ನನ್ನ ಭೂಮಿ ಉಳಿತದೆ, ಇದನ್ನು ಮಾಡೋದ್ರಿಂದ ನಮಗೆ ಭೂಮಿ ಫಲವತ್ತತೆ ಆಗ್ತದೆ, ಖರ್ಚು ಕಡಿಮೆ ಆಗ್ತದೆ, ಅದೇ ದನಕರುಗಳಿಗೆ ಮೇವು ಕೂಡ ಆಗ್ತದೆ ಅನ್ನೋ ಉದ್ದೇಶದಿಂದ ರೈತರು ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾರೆ ಸರ್. ಒಂದೇ ಸಲ ಆಗೋದಿಲ್ಲ, ಅದಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು, ರೈತರಿಗೆ ಮೋಟಿವೇಟ್ ಮಾಡಲೇಬೇಕು, ಬೇರೆ ರೈತರು ಬೆಳೆದಂಥದ್ದನ್ನು ಹೋಗಿ ಕರ್ಕೊಂಡೋಗಿ ತೋರಿಸ್ಬೇಕು ಅವ್ರಿಗೆ, ಆವಾಗ ರೈತರು ಹೌದಪ್ಪ ಅಂತ ಹೇಳ್ತಾರೆ. ಅದೇ ಈ ಜಮೀನಿನ ರೈತರು ಏನಿದೆ ಹನುಮೇಶ್ ಕುಂಬಾರ್ ಅವರು, ಕಳೆದ 3-4 ವರ್ಷದಿಂದನೂ ಸಿರಿಧಾನ್ಯ ಮಾಡ್ತಾಯಿದ್ದಾರೆ. ಇವರು ಸುಮಾರು ಇಲ್ಲಿ 3/4 ಎಕರೆಯಲ್ಲಿ ಹಾರಕ್ಕೆ ಹಾಕಿದ್ರು ಕಳೆದ ವರ್ಷ. ಬರೀ 3/4 ಎಕರೆಗೆ 8 ಕ್ವಿಂಟಲ್ ತೊಗೊಂಡಿದ್ದಾರೆ, 8.5 ಕ್ವಿಂಟಲ್ವರೆಗೂ ತೊಗೊಂಡಿದ್ದಾರೆ. ಓಹೋ. ಹಾಗಾಗಿ ಅವ್ರಿಗೆ ಏನು, ಅವರೇ ಒಂದು 10-20 ಜನಕ್ಕೆ ಹೇಳ್ತಾರೆ, ಏ ನಾನು ಮಾಡಿದ್ನಪ್ಪ, ನಂದು ಇಷ್ಟು ಕ್ವಿಂಟಲ್ ಬಂದಿದೆ, ನೀವು ಮಾಡ್ರಿ ನಿಮಗೂ ಬರ್ತದೆ ಅಂತೇಳಿ ಅವರು ಹೇಳ್ತಾರೆ ಜನರಿಗೆ. ಅಂಥ ಒಂದು ರೈತರಲ್ಲಿ ಮನೋಭಾವ ಬಂದಿದೆ ಈಗ. ಈಗ ನಾವೇ ಹೋಗಿ ಹೇಳ್ಬೇಕಂತಿಲ್ಲ, ರೈತರು ಹೇಳ್ಕೊಂಬಿಡ್ತಾರೆ. ಈಗ ಕಂಪನಿ ಖರೀದಿ ಮಾಡುತ್ತೆ, ಮಾಡ್ರಿ, ಯಾಕೆ ನೀವು ಜಾಸ್ತಿ ದುಡ್ಡು ಹಾಳು ಮಾಡ್ತೀರಿ, ಗೊಬ್ಬರ ಯಾಕೆ ರಾಸಾಯನಿಕ ಗೊಬ್ಬರ ಯಾಕೆ ಜಾಸ್ತಿ ಹಾಕ್ತೀರಿ, ಸಿರಿಧಾನ್ಯ ಬೆಳೆದ್ರಿಂದ ಏನು ಬೇಡಲ್ಲ ನೈಸರ್ಗಿಕ. ಈಗ ಸಿರಿಧಾನ್ಯಗಳನ್ನು ಬೆಳೆಯೋ ರೈತರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದೆ, ಅಂದರೆ ಅವರು ಖರೀದಿ ಮಾಡ್ತಾರೆ. ಹೌದು. ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೇರವಾಗಿ ಖರೀದಿ ಮಾಡ್ತದೋ ಅಥವಾ FPO ಮೂಲಕ ಖರೀದಿ ಮಾಡ್ಕೊಳ್ತದೋ? ಈಗ ರೈತರಿಂದ ನೇರವಾಗಿ FPO ಖರೀದಿ ಮಾಡುತ್ತೆ ಸರ್. FPOದಿಂದ ಅವರು ಖರೀದಿ ಮಾಡ್ತಾರೆ. ಸರಿ, ಈಗ ನಮ್ಮ ರೈತರಿಗೆ ಸ್ವಲ್ಪ ಸರಳವಾಗಿ ಹೇಳಿ, ಒಂದು FPO ರಚನೆ ಹೇಗೆ ಆಗುತ್ತೆ, ಹೇಗೆ ಮಾಡಬೇಕು, ಯಾರ ಷೇರುದಾರರು ಹೇಗಾಗಬೇಕು, ಮತ್ತು ಅದರ ಸದಸ್ಯರು ಯಾರ್ಯಾರು ಇರ್ತಾರೆ, ಆಡಳಿತ ಮಂಡಳಿ ಅಂತ ಒಂದು ಇರ್ತದೆ, ಅದನ್ನೆಲ್ಲ ಸ್ವಲ್ಪ ಹೇಳಿ. ಈಗ ಮೊದಲನೇದಾಗಿ ಏನಂತ ಹೇಳಿದ್ರೆ, ನಾವು ಕಂಪನಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಂದು ಹೋಬಳಿಯಲ್ಲಿ ಒಂದು 8-10 ಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕು. ಆ ಗ್ರಾಮದಲ್ಲಿ ಎಷ್ಟು ಜನ ರೈತರಿದೆ ಅಂತ ನಾವು ಸರ್ವೆ ಮಾಡ್ಕೊಳ್ಬೇಕಾಗ್ತದೆ ಸರ್. ಫಸ್ಟ್ ಸರ್ವೆ ಮಾಡಿಕೊಂಡು ಯಾರು ರೈತರಿಗೆ ಆಸಕ್ತಿ ಇದೆ ಅವ್ರನ್ನ ಕೂಡಿಸಿ ಅವರಿಗೆ ಮೊದಲನೇದಾಗಿ ಟ್ರೈನಪ್ ಮಾಡಬೇಕು. ನಾವು ಹೀಗೆ ರೈತ ಉತ್ಪಾದಕ ಕಂಪನಿ ಮಾಡ್ತಿದ್ವಿ, ಈ ಕಂಪನಿಯಲ್ಲಿ ಈ ಎಲ್ಲ ಚಟುವಟಿಕೆಗಳು ನಡೀತದೆ, ನೀವು ಆಸಕ್ತರಿದ್ದವರು ಇದಕ್ಕೆ ಸೇರ್ಪಡೆ ಆಗ್ಬೋದು ಅಂತೇಳಿ ನಾವು ಮಾಹಿತಿ ಹೇಳ್ತೇವೆ ಅವ್ರಿಗೆ. ಮಾಹಿತಿ ಹೇಳಿದ ನಂತರ ಅವರು ಆಸಕ್ತಿ ಇದ್ದವರು ಬಂದು ನೋಂದಾವಣೆ ಮಾಡ್ಕೊಳ್ತಾರೆ. ನೋಂದಾವಣೆ ಸಿಸ್ಟಮ್ ಇದೆ ಸರ್ ಇದರಲ್ಲಿ. ಅವ್ರೇನು ಮಾಡ್ತಾರೆ, ಅವ್ರದ್ದು ದಾಖಲಾತಿಗಳನ್ನು ಕೊಡಬೇಕು, ಹೊಲದ ರೆಕಾರ್ಡ್ಸು ಕೊಡಬೇಕು, ಆನಂತರ ಅವರು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇವೆಲ್ಲ ಡಾಕ್ಯುಮೆಂಟನ್ನು ಕೊಟ್ಟು 1,000 ಷೇರು ಹಣವನ್ನು ಕಟ್ಟಬೇಕು. 1,000 ಷೇರು ಹಣ ಕಟ್ಟಿದ್ರು ಅಂತ ಹಾಗೆ 1,000 ಜನ ನಮಗೆ ಮೆಂಬರ್ಶಿಪ್ ಆಗಬೇಕು. ಅದೇ ರೀತಿಯಲ್ಲಿ 1,000 ಜನ ಆಗಲೇಬೇಕಾ? ಆಗಲೇಬೇಕು ಸರ್. ಅಂದರೆ ಅದಕ್ಕೆ ಟೈಮ್ ಇದೆ, 3 ವರ್ಷ ಟೈಮ್ ಇದೆ 1,000 ಜನ ನಾವು ಮೆಂಬರ್ಶಿಪ್ ಮಾಡಲಿಕ್ಕೆ, ಅಂದರೆ ರೈತರು ನೋಂದಾವಣೆ ಮಾಡಲಿಕ್ಕೆ. ನಾವು ಈಗ 2 ವರ್ಷದಲ್ಲಿ ಮಾಡಿ ಮುಗಿಸಿದ್ದೇವೆ. ಅಂದರೆ ನಮಗೆ ಈ ಮೆಂಬರ್ಶಿಪ್ ಮಾಡುವಾಗಲೇ ನಮಗೆ ಟೈಮ್ ಹೋಗ್ತದೆ, ರೈತರಿಗೆ ಸರ್ವಿಸ್ ಕೊಡಲಿಕ್ಕಾಗಲ್ಲ, ಮತ್ತು ಬಂಡವಾಳ ಸಂಗ್ರಹಣೆ ಮಾಡಬೇಕಲ್ಲ ಸರ್. ಹಾಗಾಗಿ ನಾವೇನು ಮಾಡಿದ್ದೇವೆ, ಮೆಂಬರ್ಶಿಪ್ ಮಾಡುವಂಥದ್ದು ಒಂದು ಭಾಗದಲ್ಲಿ ಮುಗಿಸ್ಬಿಟ್ಟಿದ್ದೇವೆ. ಇನ್ನೇ ಬಂದರೆ ತೊಗೊಳೋದಿಲ್ಲ, ಯಾಕಂತಂದರೆ ಮತ್ತು ನಬಾರ್ಡಿಂದ ಏನರೂ ಬೇಕು, ನೀವು ಮಾಡಿ ಇನ್ನೂ ಹೆಚ್ಚು ಮೆಂಬರ್ಶಿಪ್ ಮಾಡಿ ಅಂತೇಳಿ ಆದೇಶ ನಮಗೇನರೂ ಸ್ಯಾಂಕ್ಷನ್ ಕೊಟ್ಟರೆ ಮತ್ತೆ ರೈತರನ್ನ ಸೇರ್ಪಡೆ ಮಾಡ್ಕೊಳ್ತೇವೆ. ಹಾಗಾಗಿ ಅದೊಂದು ಭಾಗ ಮುಗಿದು ಬಿಡಲಿ ಅಂತೇಳಿ ನಾವು ಅದನ್ನು ಬೆನ್ನು ಹತ್ತಿ ರೈತರಿಗೆಲ್ಲ ಮಾಹಿತಿ ಕೊಟ್ಟು ಕನ್ವಿನ್ಸ್ ಮಾಡಿ ಹೀಗಿಗಿದೆ ಹೀಗಿಗಿದೆ ಅಂತೇಳಿ ಒಂದು ನಾವು ಇಲ್ಲಿ ಒಂದು 12-13 ಗ್ರಾಮದಲ್ಲಿ ನಾವೇನು ಮಾಡಿದ್ದೇವೆ, ರೈತರ ನೋಂದಾವಣೆ ಮಾಡಿಕೊಂಡಿದ್ದೇವೆ. ಹಾಗೆ ಈ ನೋಂದಾವಣೆ ಮಾಡಿದ ನಂತರ ನಾವೇನು ಮಾಡಿದ್ದೇವೆ, ಇದಕ್ಕೆ ಇದರಲ್ಲಿ AGM ಮೀಟಿಂಗ್ ಮಾಡಿದ್ದೇವೆ. AGMಲ್ಲಿ ಏನು ಮಾಡಿದ್ದೇವೆ, ಕಂಪನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಅಂತೇಳಿ ಆಯ್ಕೆ ಮಾಡಿದ್ದೇವೆ. ಅಂದರೆ ಅವರೇ ರೈತರೇ ಆಯ್ಕೆ ಮಾಡೋದು, ಸ್ವಲ್ಪ ಸ್ಟ್ರಾಂಗ್ ಇರುವಂಥರು, ಅಂದರೆ ಎಲ್ಲ ಕರೆದ್ರೆ ಬರುವಂಥರು, ಒಂದು ಈ ಕರೆದ್ರೆ 10 ಜನನೂ ಬರಬೇಕು ಅಂಥವ್ರು, ಅಂಥ ಒಂದು ಸ್ಟ್ರಾಂಗ್ ರೈತರನ್ನ ನಾವೇನು ಮಾಡಿದ್ದೇವೆ, ಅವರೇ ರೈತರೇ ಸೇರಿಕೊಂಡು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ನಾವು ಟೋಟ್ಲು 10 ಜನ ಆಗಬೇಕು, ಅದಕ್ಕೆ ಬೋರ್ಡ್ ಆಫ್ ಡೈರೆಕ್ಟ್ರು ನಾವು 5 ಜನದ್ದು ಮಾಡಿದ್ದೇವೆ ಸರ್. 5 ಜನದ್ದು ಮಾಡಿದ್ದೇವೆ. ಹಾಗಾಗಿ 5 ಜನ ಮಾಡಿದ್ರೆ ನಮಗೇನು ಫಾಲೋಅಪ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈಗ 10 ಜನ ಮಾಡಿದರೆ ಯಾಕೆ ಕರೆದಾಗ ಮೀಟಿಂಗ್ ಬರಬೇಕು, ಅವರು ರೈತರು ಕೆಲಸ ಬಿಟ್ಟು ಬರಲಿಕ್ಕಾಗಲ್ಲ. ಹಾಗಾಗಿ 5 ಜನದ್ದೇ ಏನು ಬಾಡಿ ಮಾಡಿದ್ದೇವೆ. ಅಲ್ಲಿ ಏನೇ ತೀರ್ಮಾನಗಳನ್ನು ತೊಗೊಳೋದಾದರೂ, ಏನೇ ಸ್ಯಾಂಕ್ಷನ್ಗಳನ್ನು ತೊಗೊಳೋದಾದರೂ ಎಲ್ಲ ರೈತರೇ ಮಾಡಬೇಕು ಸರ್. ಅದನ್ನು ನೀವು ಆ್ಯಕ್ಚುಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಹೌದು, ಎಂಪ್ಲಾಯ್. ಹೌದು ಸರ್. FPOನಲ್ಲಿ ನಿಮ್ಮ ಪಾತ್ರ ಏನು? FPOದಲ್ಲಿ ಈಗೇನು CEO ಆಗಿ ಏನು ಕರ್ತವ್ಯ ನಿರ್ವಹಿಸಬೇಕಲ್ಲ, ಆ ಎಲ್ಲ ಕೆಲಸಗಳನ್ನು ನಾವು ಅದನ್ನೇ ಮಾಡ್ತಾ ಇದ್ದೀನಿ ಸರ್. ಈಗ ಕಂಪನಿ ಅಂದ್ರೆ ನನಗೆ ಕಂಪನಿ ಜವಾಬ್ದಾರಿ ಕೊಟ್ಟಿದ್ದಾರೆ, ಯಾಕಂದ್ರೆ ಈಗ ಅಂಡರು ಧರ್ಮಸ್ಥಳ ಯೋಜನೆ ಮತ್ತೆ ನಬಾರ್ಡ್ ಇರೋದ್ರಿಂದ ಧರ್ಮಸ್ಥಳ ಯೋಜನೆ ಇದನ್ನ ನಿರ್ವಹಣೆ ಮಾಡಬೇಕು. ಹಾಗಾಗಿ ನಾನು ಧರ್ಮಸ್ಥಳ ಯೋಜನೆ ಎಂಪ್ಲಾಯ್, ಈಗ ನನಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ 3-4 ವರ್ಷ ನಾನು ಅದನ್ನ ಸ್ಟ್ಯಾಂಡ್ ಮಾಡಿ ರೈತರಿಗೆ ಒಪ್ಪಿಸಿ, ರೈತರಲ್ಲೇ ಯಾರೋ ಒಬ್ರು ಚೆನ್ನಾಗಿ ಸಿಒ ಆಗಿ ಓದಂತವ್ರು ಯಾರು ಇದ್ರೆ ಅವ್ರನ್ನ ಆಯ್ಕೆ ಮಾಡಿ ಅದನ್ನ ಮುಂದುವರ್ಸಿಕೊಂಡು ಹೋಗುವಂತ ಕೆಲಸವನ್ನ ಮುಂದಕ್ಕೆ ಮಾಡ್ತೇವೆ ಸರ್. ಈಗ ರೈತರು ಸ್ವಾವಲಂಬಿಗಳಾಗೋದಕ್ಕೆ ಮತ್ತು ರೈತರು ತಾವು ಬೆಳೆದ ಬೆಳೆಗಳಿಗೆ ತಾವೇ ಬೆಲೆ ನಿರ್ಧಾರ ಮಾಡಿ ಮಾರಾಟ ಮಾಡಿಕೊಳ್ಳೋದಕ್ಕೆ ಎಫ್ ಪಿ ಒ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತೀರಾನಿ? ಹೌದು ಸರ್, ಒಂದು ಒಳ್ಳೆಯ ವೇದಿಕೆ ಇದ್ದಾಗ ವೇದಿಕೆ ಇದೆ. ರೈತರು ತಾವೇ ಬೆಳೆದಿರತಕ್ಕಂಥ ಬೆಳೆಗಳನ್ನು ತಾವೇ ಬೆಲೆ ನಿಗದಿ ಮಾಡಿ ಮಾರಾಟ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಆದರೆ ಇಲ್ಲಿ ನಿಮ್ಮ ಎಫ್ ಪಿ ಒನಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳನ್ನು ಅಥವಾ ಬೆಳೆಗಳನ್ನು ಎಫ್ ಪಿ ಒ ಖರೀದಿ ಮಾಡುತ್ತೆ, ಆ ನಂತರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಖರೀದಿ ಮಾಡ್ತಾರೆ, ಅದು ಅದರ ಆಚೆ ಅವರು ಬೇರೆ ಒಂದು ಮಾರ್ಕೆಟಿಂಗ್ ಇದೆ. ಆದರೆ ಒಂದು ವೇಳೆ ಬೇರೆ ರೈತರು ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಲ್ಲದೇ ಇರತಕ್ಕಂಥ ಪ್ರದೇಶಗಳಲ್ಲೆಲ್ಲ ಎಫ್ ಪಿ ಒಗಳ ಸ್ಥಿತಿ ಹೇಗೆ, ಅವರು ಬೆಳೆಯುವ ಬೆಳೆಗಳನ್ನು ಅವರು ಬೆಲೆ ನಿಗದಿ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಳ್ಳುವಂಥ ಸಿಸ್ಟಮ್ ಹೇಗಿರ್ಬೋದು ಅಂತೀರಾ ನಿಮ್ಮ ಪ್ರಕಾರ? ತುಂಬ ಕಷ್ಟ ಇದೆ ಸರ್, ಯಾಕಂದ್ರೆ ನೋಡಿದ್ದೇವೆ ನಾವು ನಮ್ಮ ಇರಕಲ್ಗಡದಲ್ಲಿ 2-3 ಕಂಪನಿಗಳಿದ್ದಾವೆ. ನಾನು ಸುಮಾರು ಕಂಪನಿಗಳನ್ನು ಓಡಾಡಿದ್ದೀನಿ, ಭಾಳ ಕಷ್ಟ ಇದೆ. ಒಂದೊಂದು ಕಂಪನಿಗಳೇನಿದೆಯಲ್ಲ ಬೇರೆ ಈಗ ತರಕಾರಿ ಬೆಳೆಯುವಂಥ ರೈತರನ್ನ ಸೆಲೆಕ್ಟ್ ಮಾಡಿ ತೋಟಗಾರಿಕೆ ಬೆಳೆಯೋದೇನು ಕಂಪನಿ ಮಾಡಿದ್ರೆ ಅವೆಲ್ಲ ಸ್ವಲ್ಪ ಸ್ಟ್ಯಾಂಡ್ ಇದ್ದಾವೆ ಸರ್, ಅಂದರೆ ಅವು ಮಾರ್ಕೆಟಿಂಗ್ ಲಿಂಕ್ ಇದ್ದಾವೆ. ಈಗ ಇಲ್ಲಿ ನಾವು ಕುಮದ್ವತಿ ರೈತ ಉತ್ಪಾದ ಕಂಪನಿ ಅಂತಿದೆ ಸರ್ ರಟ್ಟಿಹಳ್ಳಿಯಲ್ಲಿ, ಅವ್ರೇನು ಮಾಡ್ತಾರೆ ಈ ಮೆಡಿಸಿನ್ ಸೌತೆಯನ್ನು ಮಾಡ್ತಾರೆ. ಮೆಡಿಸಿನ್ ಸೌತೆ ಮಾಡಲಿಕ್ಕೆ ಅಲ್ಲೆಲ್ಲ ಫ್ಯಾಕ್ಟ್ರಿಗಳಿದ್ದಾವೆ, ಅವ್ರೇನು ಮಾಡ್ತಾರೆ ಕಂಪ್ನಿ ಮಾಡಿ ಕಂಪ್ನಿಯಲ್ಲಿ ರೈತರು ನೋಂದಣಿ ರೈತರ ಕಡೆ ಬೆಳೆಸಿ ಕಂಪ್ನಿ ಖರೀದಿ ಮಾಡಿ ಕಂಪ್ನಿ ಏನು ಮಾಡುತ್ತೆ ಆ ಫ್ಯಾಕ್ಟ್ರಿಗಳಿಗೆ ಮಾರಾಟ ಮಾಡುತ್ತೆ. ಹಂಗಿದ್ದಲ್ಲಿ ಸಮಸ್ಯೆ ಆಗೋದಿಲ್ಲ ಸರ್. ಈಗ ನಾವು ಖರೀದಿ ಮಾಡ್ತೇವೆ, ನಾವು ಬೇರೆ ಕಡೆ ಮಾರಾಟ ಮಾಡಬೇಕಂದ್ರೆ ನಾವು ಮಾರ್ಕೆಟ್ ಲಿಂಕನ್ನು ಹುಡ್ಕೋಬೇಕು ಸರ್ ಹೊರಗಡೆ. ನಮ್ಮ ಜಿಲ್ಲೆಯಲ್ಲೇ ಇಲ್ಲ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಯಲ್ಲಿ ಆದರೂ ನೋಡ್ಬೇಕು ಸರ್. ನಾವು ಈಗೊಂದು ಕುರಿ ಸಾಕಾಣಿಕೆ ಮಾಡ್ತಾನೆ, ಕುರಿ ಇವತ್ತು ಬರ್ತದೆ ನಾಳೆ ಹೋಗ್ತದೆ ಅಂಥದ್ದು ಕಂಪ್ನಿಗಳಿದ್ದಾವೆ. ಕೆಲವೊಂದು ಬೇರೆ ಬೇರೆ ಬೆಳೆಗೆ ಸಂಬಂಧಪಟ್ಟಂಗೆ ಎಲ್ಲ ಕಂಪ್ನಿಗಳಿದೆ, ಅದಕ್ಕೆ ಬೇರೆ ಕಡೆ ಎಲ್ಲ ನಾವು ಲಿಂಕ್ ಮಾಡ್ಕೋಬೇಕು. ಅವನು ಲಿಂಕ್ ಮಾಡಿಕೊಂಡಾಗ ಮಾರ್ಕೆಟಿಂಗ್ ಲಿಂಕ್ ಮಾಡಿಕೊಂಡಾಗ ನಮಗೇನು ಸಮಸ್ಯೆ ಆಗೋದಿಲ್ಲ. ಈಗ ನಮಗೆ ಮಾರುಕಟ್ಟೆ ಇದೆ ಅಂತ ತೊಂದರೆ ಇಲ್ಲ ಸರ್. ಓಹೋ, ಒಟ್ಟಾರೆಯಾಗಿ ನೀವು ಹೇಳೋ ಪ್ರಕಾರ ರೈತರು ರೈತ ಉತ್ಪಾದಕ ಸಂಘದಲ್ಲಿ ಇರತಕ್ಕಂತಹ ಎಲ್ಲ ರೈತರು ವಿಶೇಷವಾಗಿ ಹೌದು ಸರ್ ಮಾರ್ಕೆಟ್ ಬಗ್ಗೆ ಹೆಚ್ಚು ತಿಳುವಳಿಕೆ ಇರಬೇಕು. ಹೌದು, ಮತ್ತೆ ಕೆಲವೊಂದು ಬೆಳೆಗಳನ್ನು ಖರೀದಿ ಮಾಡಲಿಕ್ಕಾಗಿನೇ ಕೆಲವೊಂದು ಕಂಪನಿಗಳು ರೆಡಿ ಇರ್ತವೆ. ಸೊ ಅಂಥವರ ಜೊತೆಗೆ ಒಂದು ಒಡನಾಟವನ್ನು ಇಟ್ಕೊಂಡಾಗ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹೀಗಾಗಿ ರೈತರು ಒಂದು ಸಾಂಘಿಕವಾಗಿ ತಾವು ಬೆಳೆದಂತಹ ಬೆಳೆಗಳಿಗೆ ಉತ್ತಮ ಬೆಲೆಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಈ ಒಂದು ರೈತ ಉತ್ಪಾದಕ ಸಂಘದ ಚಟುವಟಿಕೆಗಳಲ್ಲಿ. ಒಳ್ಳೆಯದು ಮಂಜುನಾಥ್ ಅವರೇ, ಇದುವರೆಗೂ ರೈತ ಉತ್ಪಾದಕ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ರೈತರ ಅಭಿವೃದ್ಧಿಯಲ್ಲಿ ರೈತ ಉತ್ಪಾದಕ ಸಂಘಗಳ ಮಹತ್ವ ಕುರಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೊಪ್ಪಳ ಸಿರಿ ರೈತ ಉತ್ಪಾದಕ ಸಂಘದ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಬೀಡು ಪಾಕು ಪಾರು ಪಾನಿ ಭೀ ಬಂದ ಸ್ಲೈಡ್ ಹೋನೆ ಕೆ ಲಕ್ಷಣ ಅರೆ ಸಬ್ ಲೋಗ ಇಕಟ್ಟೆ ಹೋ ಕ್ಯಾ ಖಬರ್ ಹೈ ಡಾಗ್ ಬಾಬೂ ಖಬರ್ ಕುಚ್ ಠೀಕ್ ನಹೀ ಹೈ ಕಾಕಾ ಲ್ಯಾಂಡ್ ಸ್ಲೈಡ್ ಹೋನೆ ಕಾ ಖತ್ರಾ ಹೈ ಅರೆ ಕಿಸೀ ಸುರಕ್ಷಿತ ಸ್ಥಾನ ಪರ್ ಚಲನಾ ಪಡೆಗಾ ಕೈಸೆ ಕೈಸೆ ಘರ್ ಬಾರ್ ಛೋಡ್ ದೇ ಅರೆ ಘರ್ ಕಿ ಚಿಂತಾ ಛೋಡೋ ಜಲ್ದಿ ಸೇ ಅಪ್ನಾ ಸೇಫ್ಟಿ ಕಿಟ್ ಔರ್ ಜರೂರಿ ಕಾಗಜಾತ್ ಲೇಕರ್ ಕಿಸೀ ಸುರಕ್ಷಿತ ಸ್ಥಾನ ಪರ್ ಪಹುಂಚೋ ಲ್ಯಾಂಡ್ ಸ್ಲೈಡ್ ಹುವಾ ಥಾ ಔರ್ ಇಸ್ಕೆ ದುಬಾರಾ ಆನೆ ಕೆ ಆಸಾರ್ ಹೈ ಆಪ್ಕೆ ಹಿತ್ ಮೇ ತತ್ಪರ್ NDMA ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ನೇರ ಬಿತ್ತನೆ ಪದ್ಧತಿ ಕುರಿತು ಶ್ರೀ ರಣಪ್ಪ ಹಟ್ಟಿ ಹಾಗೂ ಶ್ರೀ ಮಲ್ಲಿಕಾರ್ಜುನಗೌಡ ಅವರೊಂದಿಗೆ ಸಂದರ್ಶನ. ಇದೀಗ ಕೃಷಿ ಗೀತೆ. ಬಂದ ಬಂದನೆ ಗಿಲ ಯೋಗೆ